ಸಕಲ ಮಕ್ಕಳ ಅಕ್ಕರೆ ತಾಯಿ, ದುಡಿವ ಬಡವರ ಕಾಯುವ ತಾಯಿ, ಮಾಮ ಪುರುಷರ ಮಾತಾಯಿ. ಸುತ್ತು ಎಂಬುದ ಅರಿಯೋ ಮರುಳ, ನನ್ನದು ನಿನ್ನದು ಎಂಬುದೆಲ್ಲ ಏನೂ ಇಲ್ಲ. ಹಂಚಿಕೊಂಡರೆ ಹಬ್ಬದ ಊಟ, ತಿರುಗು ತಿಂದರೆ ಹದ್ದಿನ ಕಾಟ, ಕೇಳೋ ಭಂಟ. ನಾಡಿನ ಜನರ ನೆಮ್ಮದಿಗಾಗಿ ಹೆಣಗುವ ತ್ಯಾಗಿ, ನೇಗಿಲ ಯೋಗಿ ಕಾಯಕ ಧರ್ಮದ ಬೈರಾಗಿ. ಸಿರಿಗನ್ನಡ ನಾಡು ಪುಣ್ಯದ ಬೀರು ಸುಂದರ, ಆರೋಗ್ಯ ಯುಗವ ಮಂಗಳ. ಹೊನ್ನು ಅಂದರೆ ಅರಳಿಸಿ ಕಣ್ಣ, ಪಿಳಿ ಪಿಳಿ ನೋಡುವ ಹಳ್ಳಿ ಹೆಣ್ಣ, ನೋಡು ಅಣ್ಣ. ಹೊಯ್ ಹೆಣ್ಣು ಗಂಡು ಎಲ್ಲ ಕೂಡಿ, ಹಿಗ್ಗುತ ಸುಗ್ಗಿಯ ಕುಳಿತವ ಹೂಡಿ, ಮೇಲಿರಿ ಮೋಜಿ ನಗಿ. ಹೌದು ಕಣ್ರಿ, ಅಕ್ಷರ ಜಾತ್ರೆ ನಡೀತಾ ಇದೆ. ಕನ್ನಡಿಗರಲ್ಲಿ ಅಭಿಮಾನ ಬೆಳೆದು ಕನ್ನಡ ನಾಡಿನ ಸೇವೆ ಮೊದಲು ಮಿಕ್ಕೆಲವು ಹಿಂದಿನಿಂದ ಬರಲಿ ಎಂಬ ಭಾವನೆ ಬೆಳೆದರೆ ಮಾತ್ರ ಅಂದೇ ಕನ್ನಡ ನಾಡು ಚಿನ್ನದ ನಾಡಾಗುತ್ತದೆ ಅನ್ನುವಂಥದ್ದು ಅಂತ ಹೇಳ್ಬೋದು. ಹಾಗೆಯೇ ಕನ್ನಡ ಏನೇ ಕಿವಿ ನಿಮಿರುವುದು ಅನ್ನುವಂತಹ ಸೊಗಸಾದ ಗೀತೆಯನ್ನು ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಿಂದ ಕನ್ನಡ ಡಿಂಡಿಮದ ಗೀತೆಯನ್ನು ಕೇಳಿ ಬಂದ್ಬಿಡೋಣ. ಕವಿ ಮಾತೆ ಕನ್ನಡ ಕವಿ ನುಡಿಯು ಚೆಲುವಾದ ಕನ್ನಡ ಕಸ್ತೂರಿ ಕನ್ನಡ ಸರಸ ತರುವ ಹರುಷ ಕೊಡುವ ಮನವ ಸೆಳೆವ ಹೃದಯ ಮಿಡಿವ ಮುದ್ದಾದ ಮಾತ ಆಡಿ ನಡೆಯುವ ಕನ್ನಡ ಎನಿ ಕುಣಿದಾಡುವುದೆನ್ನೆದೆಯು ಈ ಸವಿ ಮಾತೆ ಕನ್ನಡ ಕವಿ ನುಡಿಯು ಸುಮಗಡ ಸುಧೆ ಹಲಿಯಲಿ ತುರುತುತ್ತು ತುರುತುತ್ತು ತುರುತುತ್ತು ತುರುತುತ್ತು ಕನ್ನಡ ಎನೆ ಕುಣಿದಾಡುವುದೆಲ್ಲದೆಯೂ ಈ ಸತಿ ಮಾತೆ ಕನ್ನಡ ಕವಿ ನುಡಿಯೂ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ ಗಿರಿಬನಗಳ ಸೊಬಗ ನೋಡುತ್ತ ಕವಿಗಳು ಬೆರಗಾದರು, ನದಿ ಹರಿಯುವ ಸೊಗಸ ನೋಡುತ್ತ ಕವಿತೆಗಳನ್ನು ಬರೆದರು. ಇದೇ ಹೊಸ ಲೋಕ, ಇದೇ ನಾಗವು, ಇದೇ ಇದೇ ನಮ್ಮ ಪುಣ್ಯಭೂಮಿಯು. ಚಿನ್ನದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ತಾರತತ್ತ ತಾರತತ್ತ ತಾರತತ್ತ ತಾರತತ್ತ ಕನ್ನಡ ಎನೆ ಕುಣಿದಾಡುವುದೆನ್ನೆದ. ಈ ಸವಿ ಮಾತೆ ಕನ್ನಡ ಕವಿ ನುಡಿಯು, ಚೆಲುವಾದ ಕನ್ನಡ, ಕಸ್ತೂರಿ ಕನ್ನಡ, ಸರಸ ತರುವ ಹರುಷ ಕೊಡುವ ಮನವ ಸೆಳವ ಹೃದಯ ಮಿಡಿವ ಮುದ್ದಾದ ಮಾತ ಆಡಿ ನಡೆಯುವ. ಹೌದು ಕಣ್ರಿ, ಚಿನ್ನದ ನುಡಿ, ಗಂಧ